ಒಬ್ಬರೇ ದಿವಸ ಹೋಗುವಾಗ ಅಲ್ಲಿ ಮರಗಳು ಏನಾದ್ರು ಇದ್ರೆ ಮ್ಯಾಕ್ಸಿಮಮ್ ಇದು ಫೈಕಸ್ ಹಾಲು ಮರಗಳಿದೆಲ್ವಾ, ಅದರಲ್ಲಿ ಸುಮಾರು ಪಕ್ಷಿಗಳಿರುತ್ತೆ. ನೀವು ಅದನ್ನು ನೋಡಿ, ನಿಮ್ಗೆ ದಿವಸ ಏನಾದರೂ ಒಂದು ಕಮ್ಯುನಿಕೇಶನ್ ಮಾಡ್ತಾ ಇರುತ್ತೆ, ಆತರ ಒಂದು ಲೈವ್ಲಿನೆಸ್ ಇರುತ್ತೆ, ಎಸ್ಥೆಟಿಕ್ ವ್ಯಾಲ್ಯೂ ಇರುತ್ತೆ. ಇದೆಲ್ಲ ಆಗಿದ ಮೇಲೇನೋ ನಿಮ್ಮ ತೋಟದಲ್ಲಿ ಸುಸ್ಮಾರ್ ಜೀವಿಗಳಿದೆಲ್ವಾ ಅದೆಲ್ಲ ಜಾಸ್ತಿ ಪೆರುಗುತ್ತಾರೆ. ಯಾಕಂದ್ರೆ ಅದಕ್ಕೆ ನಾವು ಹೇಳೋದು, ನಿಮ್ಮ ತೋಟದಲ್ಲಿ ಒಂದೇ ಜಾತಿ ಮರಗಳು ಇಟ್ಕೊಳ್ಬೇಡ. ಯಾಕಂದ್ರೆ ಹೇಳಿದೀವಿ, ಮರಗಳ ಎಲೆ ಎಲ್ಲ ಕೆಳಗಡೆ ಬಿತ್ತೋಗಿ ಅದು ಗೊಬ್ಬರ ಆಗುತ್ತಾಗಿದೆ. ಒಂದೇ ಮರ ನಾವು ಇಟ್ಕೊಂಡಿದೀವಿ ಅಂದ್ರೆ ಯಾಕೆ ನಾವು ಈಗ ಮೆಣಸು ಬೆಳೆಬೇಕಂತ ಏನ್ ಮಾಡ್ತಾ ಇದೀವಿ, ಸಿಲ್ವರ್ ಬರೀ ಸಿಲ್ವರ್ ಓಕೆ ಮಾಡ್ತಾ ಇದೀವಿ. ಸಿಲ್ವರ್ ಓಕೆ ಎಲೆನಲ್ಲಿ ಸೆಲ್ಯುಲೋಸ್ ಕಂಟೆಂಟ್ ಜಾಸ್ತಿ, ನೀವು ಅದನ್ನ ಗೊಬ್ಬರ ಆಗಿದ್ರು ನಿಮ್ಗೆ ಒಳ್ಳೆ ಪೋಷಕಾಂಶ ಅದಂತ ಸಿಕ್ಕಿಲ್ಲ. ಆವಾಗ ನಿಮ್ಗೆ ಇದನ್ನು ಕಡಿಮೆ ಆಗುತ್ತೆ, ಯಾವುದು ಜೀವಿಗಳು ಕಡಿಮೆ ಆಗುತ್ತೆ. ಜೀವಿಗಳು ಕಡಿಮೆ ಆಗಿದ್ರೆ ಸುಮಾರು ಏಟ್ ಆಗುತ್ತೆ. ಅದಕ್ಕೆ ನೀವು ನೆರಳ್ ಮರ ಅಂತ ಬರೀ ನೆರಳ್ ಮರ ಅಂತ ಅನ್ಕೊಳ್ಬೇಡ. ನೆರಳ್ ಮರ ಅಂತ ಇಷ್ಟು ವಿಷಯಗಳಿದೆ. ನೀವು ಒಳ್ಳೆ ಗೊಬ್ಬರ ಕೊಟ್ರನೋ, ಒಂದೇ ಟೈಪ್ ಗೊಬ್ಬರ ಕೊಟ್ರನೋ ಅದನ್ನ ನಾವು ತಿನ್ನಕ್ ಆಗಲ್ಲ, ಗಿಡಗಳು ತಿನ್ನಕ್ ಆಗಲ್ಲ. ಏನಕ್ಕಂತೆ, ನೀವೇ ಬಿರಿಯಾನಿ ಅಂತ ಇಟ್ಕೊಳ್ಳಿ, ದಿವಸ ಬಿರಿಯಾನಿ ತಿನ್ನಕ್ ಆಗುತ್ತಾ? ಒಳ್ಳೆ ಫುಡ್ ಬಿರಿಯಾನಿ ಅಂತ ಈಗ ಅಲ್ವಾ, ದಿವಸ ಬಿರಿಯಾನಿ ಕೊಟ್ರೆ ತಿನ್ನಕ್ ಆಗುತ್ತಾ? ನಾವು ಬೇರೆ ಬೇರೆ ತಿನ್ಬೇಕು, ಅದಕ್ಕೆ ನಮ್ಗೆ ಒಂದು ಬ್ಯಾಲೆನ್ಸ್ ಆಗಿ ಎಲ್ಲಾ ಪೋಷಕಾಂಶಗಳು ನಮ್ಗೆ ಸಿಗ್ತಾ ಇರುತ್ತೆ, ಟೇಸ್ಟ್ ಸಿಗ್ತಾ ಇರುತ್ತೆ. ಈಗ ಒಂದೇ ಟೈಪ್ ಕಾಂಬಿನೇಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಗೊಬ್ಬರ ಕೊಡಬೇಡ ಅಂತ. ಯಾಕೆಂದ್ರೆ ನಾವು ಸಾಂಬಾರು ಏನಾದ್ರು ಇದೆಯಲ್ವಾ, ಇರುವಾಗ ನಾವು ಬರೀ ಖಾರ ಹಾಕಿದ್ರೆ ತಿನ್ನಕ್ ಆಗುತ್ತಾ, ಬರೀ ಉಪ್ಪು ಹಾಕಿದ್ರೆ ತಿನ್ನಕ್ ಆಗುತ್ತಾ, ಯಾವ್ದಾವ್ದನ್ನ ಎಷ್ಟೆಷ್ಟು ಹಾಕಬೇಕು ಅದ ಮೇಲೆ ತಿನ್ನಕ್ ಆಗುತ್ತೆ. ಅದೇ ತರ ನಾವು ಹೇಳಿದ್ರಿ, ಈಗ ನೋಡಿ ಡಿಎಪಿ ಮಿಕ್ಸರ್ ಹಾಕಿ ಅಂತ ಹೇಳಿದೀವಿ, ಈ ಕಾಂಬಿನೇಷನ್ ಅಲ್ಲಿ ಒಂದು 500 kg ಫಸಲ್ ಬರ್ತೇವೆ ಅಂತ ಅನ್ಕೊಳ್ಳಿ. 500 kg ಅಂತ ನಿಮ್ಗೆ 12.5 ಚೀಲ ಪಾರ್ಸಿಮೆಂಟ್ ಇರಬೇಕು. ಅರಬಿಗೆ ಅಂದ್ರೆ ಅದಕ್ಕೆ ನಾವು ಕೊಟ್ಟಿರೋ ಗೊಬ್ಬರ ಲೆಕ್ಕ ಅಂದ್ರೆ 120 kg ಡಿಎಪಿ ಸಾಕಾಗುತ್ತೆ. ಸಣ್ಣ ಸ್ವಲ್ಪ ಜಾಸ್ತಿ ಕೊಟ್ಟು ನಾನು ಡಿಎಪಿನ ಸುಸ್ಬಿಡ್ಬೋದಲ್ವಾ ಅಂತ. ಆಗಲ್ಲ, ಹಂಗೆ ಅಲ್ಲ. ಅದ್ರ ಜೊತೆ ಯೂರಿಯಾ ಹಾಕುವಾಗ ಮಾತ್ರ ಆ ಪೋಷಕಾಂಶ ಬ್ಯಾಲೆನ್ಸ್ ಆಗುತ್ತೆ. ಯೂರಿಯಾ ಹಾಕುವಾಗನೆ ಅದಕ್ಕೆ 105 kg ಅದ್ ಜೊತೆನೆ ಸೇರಿಸ್ಕೊಳ್ಳಿ ಅಂತ ಕೊಟ್ಟಿರೋದು. ಮತ್ತೆ ನಿಮ್ಗೆ ಕೊಟ್ಟು ಪೊಟ್ಯಾಸ್ ನಾವು ಕೊಡ್ಲೇಬೇಕು, ಅದು ನಾವು ಮಾಡ್ತೀವಿ. ಬಟ್ ನಾವು ಈಗ ಕೊಟ್ಟಿರೋ ಕಾಂಬಿನೇಷನ್ ಒಂದು ವರ್ಷಕ್ಕೆ ಫುಲ್ ಕೊಟ್ಟಿದೀವಿ. ಇದನ್ನ ನಾವು 2 splitter 3 splitter ಮಾಡಿ ಅಂತ ಹೇಳ್ತಾ ಇದೀವಿ. ಈಗ ಒಂದು 3 ವರ್ಷ ಅಂತ ನಮ್ಗೆ ಮಳೆ ಜಾಸ್ತಿ ಬರ್ತಾ ಇದೆ. ಜಾಸ್ತಿ ಅಂದ್ರೆ ಒಂದೇ ವಾರದಲ್ಲಿ ಒಂದು 10 inch ಮಳೆ. ನೀವು ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಂದು 10 inch ಮಳೆ ಆಗಿದೆ ಅಂದ್ರೆ ನಿಮ್ ತೋಟನಲ್ಲಿ ಇರ ಟೋಟಲ್ ಪೋಷಕಾಂಶಗಳು ಹೋಗ್ತಾ ಇರುತ್ತೆ, ವಾಸ ಆಗಿರುತ್ತೆ, ಲೀಚ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಈಗ ಹೇಳೋದು 2 splitter ಸಾಕಾಗಿಲ್ಲ. ನಾವು ಜಾಸ್ತಿ ಗೊಬ್ಬರ ಕೊಡಿ ಅಂತ ಹೇಳಿಲ್ಲ, ಕೊಡೋದ ಗೊಬ್ಬರನ ಈಕ್ವಲ್ ಸ್ಪ್ಲಿಟ್ ಆಗಿ ಇನ್ನೊಂದು ಜಾಸ್ತಿ ಟೈಮ್ಸ್ ನಲ್ಲಿ ಕೊಡಿ ಅಂತ. ಸೊ ನಾವು ಈಗ ಒಂದು ಲೆಕ್ಕಕ್ಕೆ ಬಂದಿದೀವಿ, ಅರಬಿಕಾ ಅಂದ್ರೆ ಒಂದು 125 gram ಮೇಲೆ ಒಂದು ರೌಂಡ್ಗೆ ಕೊಡಬೇಡ. ಒಂದು ಬೆಳೆಗೆ 125 gram ಮೇಲೆ ಕೊಡಬೇಡ. ಆವಾಗ ನಮ್ಗೆ ಇದು ನೋಡಿ 4 ಸೇರಿ 105 225 ಒಂದು 350 kg ಆಯ್ತೆ. ಸೊ ನಮ್ಮ 1000 gram ಇದೆ ಅಂತ ಇಟ್ಕೊಳ್ಳಿ, ಈ 125 gram ಕೊಡ ಅಂದ್ರೆ ನಮ್ಗೆ 3 rounds ಇದು ಕೊಡಬೇಕಾಗುತ್ತೆ. ಸೊ 2 rounds ಅಂತ ಅದು ಆಗಲ್ಲ. ನೀವು ಕೊಟ್ರೆ ಅದು ತಗೊಳ್ಳಲ್ಲ, ಗಿಡ ತಗೊಳ್ಳಲ್ಲ. ಬಟ್ ಆ ಮಧ್ಯದಲ್ಲಿ ಗಿಡ ಅಂತ ಪೋಷಕಾಂಶ ಸಿಕ್ಕಿಲ್ಲ ಅಂದ್ರೆ ಕಾಯಿಗಳು ಬಿಳಿತಾ ಇರುತ್ತೆ. ನೀವೆಲ್ಲ ಹೇಳ್ತಾ ಇದ್ದೀರಾ ಸರ್ ನನ್ನ ಕೊಳೆ ಬಂದು ಬಿಳಿತು, ಕೊಳೆ ಬಂದು ಬಿಳಿತು ಅಂತ. ಕೊಳೆ ಬರುತ್ತೆ ಇಲ್ಲ ಅಂತ ಹೇಳಿಲ್ಲ. ಯಾವ ತೋಟದಲ್ಲಿ ಕೊಳೆ ಬರುತ್ತೆ ಅಂತ ಹೇಳ್ತಾ? ಇಂದಿನೇ ವರ್ಷ ಅಲ್ಲಿ ಕೊಳೆ ಇದ್ರೆ ಕೊಳೆ ಬರುತ್ತೆ. ಹೊಸದಾಗಿ ಮಳೆ ಮೇಲೆ ಕೊಳೆ ಅವು ಈ ಕಡೆಯಿಂದ ಆ ಕಡೆಗೆ ಹೋಗಲ್ಲ. ಮಳೆ ಬಂದ್ರೆ ಕೊಳೆ ಬರಲ್ಲ, ಕೊಳೆ ರೋಗ ತರುತ್ತಲ್ವಾ ಆ ಜೀವಿಗಳನ್ನ, ಅದು ಮಳೆ ವಾಸ ಮಾಡಿ ಹೋಗುತ್ತೆ. ಮಳೆ ಬಂದ್ರೆ ಕೊಳೆ ಬರಲ್ಲ. ನಿಮ್ ತೋಟನಲ್ಲಿ ಹ್ಯಾಂಗಿಂಗ್ ಮಿಸ್ಟ್ ಕಂಡೀಷನ್, ತಣ್ಣಗೆ ವಾತಾವರಣ ಆಗಿ ಮಿಸ್ಟ್ ತುಂಬಾ ಕವರ್ ಆಗಿರುತ್ತಲ್ವ, ಆ ಟೈಮ್ ಮಾತ್ರ ಬರುತ್ತೆ. ಅದು ಮತ್ತೆ ನಿಮ್ ತೋಟನಲ್ಲಿ ಆಲ್ರೆಡಿ ಕೊಳೆ ಬರ್ಸದಂಗ ಜೀವಿಗಳು ಇರಬೇಕು. ಅದಕ್ಕೆ ನಾವು ಕೊಳೆ ರೇಗ ಬಂದ್ರೆ, ನೀವು ಫಸ್ಟ್ ಕೊಳೆ ರೇಗ ಬಂದ್ರೆ ಕಾಯಿಗಳನ್ನ ಫುಲ್ ತೆಗೆದು ಬಿಡಿ ಸರ್ ಅಂತ. ಅಲ್ಲೇ ಬಿಟ್ಕೊಂಡ್ರೆ 10 ತಿಂಗಳು ಅಲ್ಲಿ ಅಲ್ಲಿಯೇ ಮಲಗಿರ್ತಾರೆ, ಮತ್ತೆ ಬರುತ್ತೆ. ಅದಕ್ಕೆ ನೀವು ಸ್ಪ್ಲಿಟ್ ಮಾಡಿ, ಆದಷ್ಟು ಎಷ್ಟು ಸ್ಪ್ಲಿಟ್ ಮಾಡೋಕ್ಕಾಗದೆ ಗೊಬ್ಬರ ಕೊಡಿ. ಆವಾಗ ನಿಮ್ಗೆ ಒಂದು ನ್ಯೂಟ್ರಿಯಂಟ್ ಪ್ಲಾಂಟ್ ಸಿಗ್ತಾ ಇರುತ್ತೆ, ಕಾಯಿಗಳನ್ನು ಬಿತ್ತು ಹೋಗಲ್ಲ. ಆಯ್ತಾ? ಮತ್ತೆ ಈಗ ಶೇಡ್ ಮೇಲೆ ಮಾತಾಡಿದಾಗ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ನಾವು ಶೇಡ್ ಕಂಡ ಇಟ್ಕೊಂಡಿರೋದು ಸಿಲ್ವರ್ ಓಕ್ ಮರಗಳೇ, ಬರೀ ಸಿಲ್ವರ್ ಓಕ್ ಮರಗಳೇ ಜಾಸ್ತಿ. ಯಾಕೆಂದ್ರೆ ಅದ ಮೇಲೆ ನಾವು ಮೆಣಸು ಬೆಳೆಯಲಿಕ್ಕೆ ಆಗುತ್ತಂತ. ಸೊ ಅವರು ಸ್ಪೈಸಸ್ ಬೋರ್ಡ್ ರೆಕಮೆಂಡೇಶನ್ ಪ್ರಕಾರ 1 acreಗೆ 180 ಮೆಣಸು ಬೆಳೆ ಹಾಕೊಳ್ಬಹುದು. ನೀವು ಅದು ಏನ್ ಮೇಲೇನು ಮಾಡಿಕೊಳ್ಳಿ. ಈಗ ವಿಯೆಟ್ನಾಂ ನಲ್ಲಿ ನೋಡಿದಿರಾ, ಸಿಮೆಂಟ್ ಬೋಲ್ ನಲ್ಲಿ ಮೆಣಸು ಬೆಳೀತಾ ಇದ್ದಾರೆ. ಪೆಪ್ಪರ್ ಬೆಳೆ ಸಿಲ್ವರ್ ಓಕ್ ಮರ ಕೊಡಿ, ಬೇರೆ ಮರ ಕೊಡಿ ಅಂತ ಹೇಳಿಲ್ಲ. ವಿಯೆಟ್ನಾಂ ಅವರು ಪೈಪ್ನಲ್ಲಿ ಸಿಮೆಂಟ್ ಪೋಲ್ನಲ್ಲಿ ಮೆಣಸು ಬೆಳೀತಾ ಇದ್ದಾರೆ. ಈಗ ನೀವೇನ್ ಮಾಡ್ತೀರಾ, ಹತ್ತುಗತ್ತು ಮಾಡಿ 435 ಸಿಲ್ವರ್ ಮಾರ್ಕ್ ಮರ ಇಟ್ಕೊಳ್ತೀರಾ? ಅದನ್ನು ಬೇಡ ಅಂತ ನಾನು ಹೇಳೋದು, ಯಾಕಂದ್ರೆ ನೀವು ಬೇರೆ ಬೇರೆ ಮರಗಳು ಹಾಕೊಳ್ಳಿ. ಪಳಂಜಾದಿ ಮರಗಳು ಇರುವಾಗ ನಮ್ಗೆ ಬೇರೆ ಬೇರೆ ಪೋಷಕಾಂಶ ಸಿಗ್ತದೆ ಅಂತ ಒಂದು. ಇನ್ನೊಂದು, ಅರಬಿಕ ತೋಟನಲ್ಲಿ ನೀವು ನೆರಲ್ ಮರನ ನಿಮ್ಗೆ ಉಪಯೋಗ ತರದ ಎಕನಾಮಿಕ್ ವ್ಯಾಲ್ಯೂ ಇರದಂಗ ಟ್ರೀನ ಬೆಳೆಸ್ಕೊಂಡು ನಿಮ್ಗೂ ಬೇರೆ ಹಣ ಬರದಂಗ ಮಾಡ್ಕೊಳ್ಬಹುದು. ಈ ಕಾಫಿ ತೋಟನಲ್ಲಿ ನಿಮ್ಗೆಲ್ಲ ಗೊತ್ತು, ಚೆನ್ನಾಗಿ ಗೊತ್ತು, ಮುಂಚೆಲ್ಲ ನೀವೆಲ್ಲ ಮಾಡಿದೀರಾ, ಯಾವುದೋ ಒಂದು ಕಾರಣಕ್ಕಿಂತ ಅದು ಬಿಟ್ಟಿದ್ದೀರಾ. ಈಗ ಎಲ್ಲಾರು ಕಿತ್ತಲೆ ಇಟ್ಕೊಂಡ್ರಿ ಮುಂಚೆನೆ, ಈಗನೂ ಈಗ ಒಂದು ಎರಡು ತೋಟ ಹಿಂದ್ಗಡೆನೆ ಕಿತ್ತಲೆ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ನಾನು ನೋಡಿದೆ ರೋಡ್ ಮೇಲೆ ಕಿತ್ತಲೆ. ಬಟ್ ಒಂದೇ ಒಂದು ಕದ ಏನಾಗಿದೆ ಅಂದ್ರೆ, ಈ ಕಾಫಿನು ಮೆಣಸುನು ಸ್ವಲ್ಪ ಬೆಳೆಯಲಿಕ್ಕೆ ಈಸಿ. ಒಂದು 10 ದಿವಸ ನಾವು ತೋಟ ಹತ್ರ ಹೋಗಿಲ್ಲ ಅಂದ್ರೆ ಏನಾಗಿಲ್ಲ. ಬಟ್ ಅದೆಲ್ಲ ಹಂಗೆ ಇಲ್ಲ, ಕಿತ್ತಲೆ ಎಲ್ಲ ನೀವು ನೋಡ್ತಾ ಇರಬೇಕು. ಮಿನಿಮಮ್ 8 ರೌಂಡ್ಸ್ ಸ್ಪ್ರೇ ಮಾಡಬೇಕು, ಯಾಕಂದ್ರೆ ಮಣ್ಣಂತ ಈ ಸವಗುಗ ಇಂಗಾಲನ ಅದನ್ನ ಜಾಸ್ತಿ ಅಂದ್ರೆ ಅದನ್ನ ನಾವು ಅದು ಗಿಡಕ್ಕೆ ಸಿಕ್ಕದಂಗ ಮಾಡ್ತಾ ಇರಬೇಕು. ಅದಮೇಲೆ ಯಾಕಂದ್ರೆ ಅದರಲ್ಲಿ ಬೇರ್ನಲ್ಲಿ ಸ್ವಲ್ಪ ಆರ್ಬೆಸಿಕ್ಯುಲರ್ ವ್ಯಾಮ್ ಅಂತಾರೆ, ವೆರ್ಬೆಸಿಕ್ಯುಲರ್ ಆರ್ಬೆಸಿಕ್ಯುಲರ್ ಮೈಕೋರೈಸ್ ಅಂತ, ಅದು ಒಳಗಡೆ ಹೋಗಿ ಅದು ನ್ಯೂಟ್ರಿಯೆಂಟ್ ಸಪ್ಲೈ ಮಾಡ್ತಾ ಇರಬೇಕು. ಅದನ್ನ ಮಣ್ಣು ಸ್ವಲ್ಪ ಆರೋಗ್ಯ ಇರಬೇಕು, ಅದಕ್ಕೆ ನಾವು ಕಿತ್ತಲೆ ಮೇಂಟೈನ್ ಮಾಡೋಕ್ಕಾಗುತ್ತೆ. ಮತ್ತೆ ಅದ್ಮೇಲೆ ಸುಮಾರು ರೋಗಗಳು ಬರ್ತಾ ಇದೆ, ಅದನ್ನೇ ಕಂಟ್ರೋಲ್ ಮಾಡೋಕೆ ನಾವು ಸ್ಪ್ರೇ ಕೊಡ್ತಾ ಇರಬೇಕು. ಒಂದೇ ಒಂದು ವಿಷಯ ನಾನು ಈಗ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಯಾವುದು ಕಾರಣಕ್ಕಂತ ನೀವು ಜೀವನ ಅಂತ ಇಟ್ಕೊಳ್ಳಿ. ಜೀವನ ಅಂತ ಏನ್ ಅರ್ಥ? ಲೈಫ್ ಅಷ್ಟೇ. ಬಟ್ ನೀವು ಅದು ಹೆಂಗನೆ ನೀ ಜೀವನ ಮಾಡಿ ತೋರಿಸಿದ್ರಾ ಅದನ್ನೇ ಲೈಫ್. ಎಲ್ಲರಿಗೂ ಒಂದೇ ತರ ಇರಲಿಲ್ಲ. ಈಗ ನಮ್ ಅಂತ ಒಬ್ಬರಿಗೆ 2 ಎಕರೆ ಇರುತ್ತೆ, ಒಬ್ಬರಿಗೆ 5 ಎಕರೆ ಇರುತ್ತೆ, 100 ಎಕರೆ ತೋಟನೇ ಇರ್ತಾರೆ. ಅವರು ನಮ್ ತರನೇ ಜೀವನ ಮಾಡಕ್ಕಾಗಲ್ಲ. ಅವರು ಅದನ್ನಲ್ಲಿ ಹೆಂಗೆ ಮಾಡಿ ಬೇರೆಯವರಿಗೂ ಒಂದು ಉದಾಹರಣೆ ಆಗಿ ತೋರಿಸ್ತಾರೆ, ಅದನ್ನಲ್ಲಿ ಅವ್ರ ಲೈಫ್ ಡಿಫೈನ್ ಆಗುತ್ತೆ. ಕೆಲವರು ತೋಟನ ಮಾಡಬೇಡ, ಏನು ಮಾಡಬೇಡ, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಅವ್ರಿಗೆ ಅದನ್ನೇ ಲೈಫ್. ಸೊ ಬೇರೆಯವರಿಗೆ ನಾವು ಹೆಂಗ ಉದಾಹರಣೆ ಆಗಿ ತೋರಿಸ್ತೀವಿ ಅದನ್ನೇ ಲೈಫ್. ಆತರ ನೀವು ನೋಡ್ಕೊಳ್ಳಿ. ನಮ್ಗೆ ಜೋತ ಇರೋರ್ದು ಮಾಡಬೇಡ, ನಮ್ಗೆ ಹಿಂದೆ ಇರೋರ್ದು ಮಾಡಬೇಡ. ನಾವು ಇದನ್ನ ಇರೋ ಕಂಡೀಷನ್ ನಲ್ಲಿ ವಾತಾವರಣದಲ್ಲಿ ಹೆಂಗೆ ಅದ್ರ ಮುಂದಿಗೆ ತಂದು ಮಾಡಬೇಕಂತ ನೀವು ಯೋಚನೆ ಮಾಡಬೇಕು. ಮತ್ತೆ ಈಗ ನೆರಳು ಮರಗಳಂತ ಮಾತಾಡ್ತಾ ಇದ್ದೀವಲ್ವಾ, ಒಂದು ಕಿತ್ತಲೆ ಆಯ್ತು ಸರಿ ಬಿಡಿ, ಅದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಇನ್ನೊಂದು ಇದೆ ಅವಕಾಡೋ, ತುಂಬಾ ಚೆನ್ನಾಗಿರೋ ಒಂದು ಬೆಳೆ. ಏನಕ್ಕಂತೆ ಅವಕಾಡೋ ಮಾರ್ಕೆಟ್ ಇಡೀ ದೇಶನಲ್ಲಿ ಮೇನ್ ಬೆಂಗಳೂರು. ಈ ತಮಿಳ್ನಾಡಿನಲ್ಲಿನೂ ಕೇರಳನಲ್ಲಿನೂ ನಾನು ಕೆಲಸ ಮಾಡಿದ್ದೀನಿ, ಅಲ್ಲಿ ಎಲ್ಲ ಅವಕಾಡ ಇಲ್ದ್ರೆ ಅಂತ ತೋಟಗಳು ಇಲ್ಲ. ಯಾಕೆಂದ್ರೆ ಫಾರ್ಮ್ ಗೇಟ್ ಪ್ರೈಸ್ 80 ರುಪೀಸ್ ಬೆಣ್ಣೆಯನ್ನು ಜಾಸ್ತಿ ಕೆಲಸ ಏನಿಲ್ಲ. ಒಂದೇ ವಿಷಯ, ನಿಮ್ ತೋಟನಲ್ಲಿ ಈ ಫೈಟ್ ಆಫ್ ತರ ಬರಬಾರದು. ಫೈಟ್ ಆಫ್ ತರ ಅಂದ್ರೆ ಏನು, ಈ ಮೆಣಸಿಗೆ ಬರ್ತಿಲ್ವಾ ಅದೇ ತರ ಒಂದು ರೋಗ ತರ ಜೀವಿ, ಅಪಕಾರ ಜೀವಿ, ಅದನ್ನ ಬರಬಾರದಂಗ ನಾವು ಮೇಂಟೈನ್ ಮಾಡಬೇಕು. ಅಂದ್ರೆ ನಾವು ಮಣ್ಣಿನ ಸ್ವಲ್ಪ ಸವಯಂಗ ಎಲ್ಲ ಕೊಟ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಆರೋಗ್ಯ ಕಾಪಾಡ್ಕೊಳ್ಬೇಕು. ಮಾಡಿದ್ರೆ ಸ್ವಲ್ಪ ತುಂಬಾ ಸುಲಭ. ಅದನ್ನ ಒಂದೇ ಒಂದು ಸ್ಟೆಮ್ ಬೋರರ್ ಅಂತ ಬರುತ್ತೆ, ಅದು ನೋಡ್ಬಿಟ್ಟು ನಾವು ಏನಾದ್ರು ಒಂದು ಔಷಧಿ ಕೊಟ್ಟು ಅದಕ್ಕೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು, ಈಸಿಯಾಗಿ ಕೆಲಸ ಮಾಡೋದು ಕೊಟ್ಟು ಅದನ್ನ ಮಾಡಿದ್ರೆ ಅದು ಸ್ವಲ್ಪ ಸರಿಯಾಗಬಹುದು. ಮೂರನೇ ವಿಷಯ, ತುಂಬಾ ಚೆನ್ನಾಗಿ ಒಂದು ಮರ ಇದೆ ಮಂಗೂಸ್ತೀನ್ ಅಂತ. ಅದಂತ್ರೆ ಮಂಗೂಸ್ತೀನು ನಾನು ಮಾರ್ಕೆಟ್ ಅಲ್ಲಿ ನೋಡಿದೀನಿ, ಯಾವುದೇ ಕಾರಣಕ್ಕಿಂತ 200 ರೂಪಾಯಿ ಕಡಿಮೆ ಆಗಿಲ್ಲ. ಅದು ಒಳಗಡೆ ಒಂದು ಗಟ್ಟಿ ಓಡ್ ತರ ಇರುತ್ತೆ, ಚೆಲ್ಲು ತರ ಇರುತ್ತೆ, ಒಳಗಡೆ ಸೀಡು ಅದ್ಮೇಲೆ ಒಂದು ಪಲ್ಪ್ ಇರುತ್ತೆ, ಲಿಚಿ ಟೈಪೇ. ಬಟ್ ಒಂದು ಫ್ರೂಟ್ ಇರಲಿಲ್ಲ ಒಳಗಡೆ, ಒಂದು 4-5 ಬೀಜ ಇರುತ್ತೆ ಒಳಗಡೆ. ಮ್ಯಾಂಗೋಸ್ಟೇನ್ ಅಂತಾರಲ್ವಾ ಅದು ಹಣ್ಣುಗಳಿದೆ ಅಲ್ವಾ, ಅದಕ್ಕಂತ ರಾಣಿ ಅಂತಾರೆ. ರಾಜ ಯಾರಂತ ನಿಮ್ಗೆ ಗೊತ್ತಾ? ಮಾವು. ಅದೇ ಹೆಸರು ತರ ಮಂಗೂಸ್ತೀನ್, ಕ್ಯೂಣ ಬರುತ್ತೆ ಅಲ್ವಾ, ಅದೇ ತರ ಮಂಗೂಸ್ತೀನ್ ಅಂತ ಇಟ್ಕೊಂಡಿದ್ದಾರೆ. ಅದು ಕ್ಯೂಣ ಫ್ರೂಟ್ಸ್, ತುಂಬಾ ಟೇಸ್ಟ್ ಇರುತ್ತೆ. ಒಂದೇ ವರ್ಷ ಅದಕ್ಕೆ ಸ್ವಲ್ಪ ಈ ವಾತಾವರಣ ಇದೆ ಅಲ್ವಾ, ಆ ಶೀತೆ ಜಾಸ್ತಿ ಇರಬೇಕು. ಕೆಲವರು ತೋಟ ಒಳಗಡೆ ಅಲ್ಲಿ ಸ್ವಲ್ಪ ತಣ್ಣಗ ಇರುತ್ತೆ ಅಲ್ವಾ, ಆ ಕ್ಲೈಮೇಟ್ ಇದು ಚೆನ್ನಾಗಿ ಬರುತ್ತೆ. ಸರಿ, ಇದೆಲ್ಲ ಇಲ್ಲ, ನಾನು ಸ್ವಲ್ಪ ಮಾಮೂಲಿ ಇದೆ, ಸ್ವಲ್ಪ ಜಾಗ ಸ್ವಲ್ಪ ಹೀಟ್ ಇದೆ, ಅವರೆಲ್ಲ ಏನ್ ಮಾಡ್ಬೋದಂತಾರೆ ನಿಮ್ಗೆ ಚೆನ್ನಾಗಿ ಗೊತ್ತು, ನಡ್ಮಕ್ ಜಾಯಿಕಾಯಿ, ಈ ಸಿಲ್ವರ್ ಅಂತ ಚೆನ್ನಾಗಿದೆ ಅದು, ನಿಮ್ ತೋಟದಲ್ಲಿ ಏನು ಏಟ್ ಆಗಿಲ್ಲ. ಒಂದೇ ವಿಷಯ ಏನಂದ್ರೆ ಅದು ಗಂಡು ಹೆಣ್ಣು ಮರ ಬೇರೆ ಬೇರೆ ಇರುತ್ತೆ, ಅದು ಬೇಕಂದ್ರೆ ನಾವು ಸ್ವಲ್ಪ ಆಗಿ ಗೊತ್ತಾಗಿದ ಮೇಲೆ ಅದನ್ನ ಟಾಪ್ ವರ್ಕ್ ಮಾಡಿ ಅದ್ಮೇಲೆ ಹೆಣ್ಣನ್ನ ನಾವು ಗ್ರಾಫ್ಟಿಂಗ್ ಮಾಡಿ ಚೇಂಜ್ ಮಾಡ್ಕೊಳ್ಬಹುದು. ಬಟ್ ಅದು ನಿಮ್ ತೋಟಕ್ಕೂ ಆರೋಗ್ಯ ನಿಮ್ಗೂ ಅದಂತ ಒಂದು ಆದಾಯ ಬರ್ತಾ ಇದೆ. ಯಾಕಂದ್ರೆ ಜಾಯಿಕಾಯಿನೇ ಈಗ ಪಿಕಲ್ಸ್ ಮಾಡ್ತಾರೆ, ತುಂಬಾ ಕಾಸ್ಟ್ಲಿ, ಬರೀ ಅದು ಪಲ್ಪ್ನ ಕಟ್ ಮಾಡಿ ಒಳಗಡೆ ಇರೋದನ್ನ ಜಾಯಿ ಪತ್ರಿನೂ ನಮ್ ಕಾಯ ಯಾವುದೇ ಕಾರಣಕ್ಕಂತ ಇದು ಕೊಳ್ತೋಗಿಲ್ಲ, ಏನಾಗಲ್ಲ, ತುಂಬಾ ಚೆನ್ನಾಗೆ ಉಪಯೋಗ ಆಗುತ್ತಾ ಇದೆ. ಈ ಜಾಯಿಕಾಯಿ ಫ್ಯಾಮಿಲಿನೇ ಇನ್ನೊಂದಿದೆ, ತುಂಬಾ ಆರೋಗ್ಯ ತರ ವಿಷಯ. ಏನಿದೆ ಅಂದ್ರೆ ವಾಟೆ ಹುಳಿ, ಇವೆಲ್ಲ ಮರದೋಗಿ ಬಿಟ್ಟಿದ್ದೀರಾ. ಸೇಮ್ ಫ್ಯಾಮಿಲಿ, ಚಾಯ್ಕಾಯಿ ಫ್ಯಾಮಿಲಿನೇ. ಈಗ ವಾಟೆ ಹುಳಿ ಬಗ್ಗೆ ನೀವು ತಿಳಿಸ್ಕೊಳ್ಬೇಕು. ಈಗ ಈ ಮಾರ್ಕೆಟ್ ಅಲ್ಲಿ ತುಂಬಾ ಫೇಮಸ್ ಯಾವ್ದು ಪ್ರಾಡಕ್ಟ್ ಅಂತ ಹೇಳಿ, ನಾನು ಹೆಂಗೆ ಸಣ್ಣ ಆಗಬೇಕು ಡಯಟ್, ಆ ಪ್ರಾಡಕ್ಟ್ ತುಂಬಾ ಫೇಮಸ್ ಆಯುರ್ವೇದಿಕ್ ಪ್ರಾಡಕ್ಟ್. ಅದರಲ್ಲಿ 70 ಭಾಗ ಇರೋದು ಈ ವಾಟೆ ಹುಳಿ ಅಂದ ತೆಗೆದ ಒಂದು ಔಷಧಿ. ನಾವೆಲ್ಲ ಹಿಂದಿ ಕಡೆ ಇದನ್ನೇ ತಿಂತಾ ಇದ್ದೀವಿ, ವಾಟೆ ಹುಳಿನೇ, ಅಷ್ಟು ಆರೋಗ್ಯ ಅದು. ಬಟ್ ಶೋಭಾ ಅಂದ್ರೆ ನಾವು ಚೇಂಜ್ ಮಾಡ್ತಾ ಇದೀವಿ, ಅದು ಬೇರೆ ಬೇರೆ ಕಡೆ ಹೋಗಿ ನಮ್ಮಿಂದ ಈಗ ಹೊರಟೋಗಿದೆ. ಸೊ ವಾಟೆ ಹುಳಿ ಮೇಂಟೈನ್ ಮಾಡೋದು ತುಂಬಾ ಸುಲಭ, ಅದನ್ನ ನಾವು ಮೇಂಟೈನ್ ಮಾಡಬಹುದು. ಈಗ ಹಣ್ಣೊಂದು ಬಾಳೆಹಣ್ಣು ಏನು ಮಂಗ ಅಂತ ನಾವು ಹೇಳ್ತಾ ಇದೀವಿ, ಬಟ್ ಬೆಲೆಯವರು ನೀವು ಯಾವಾಗಲೂ ಬಿಟ್ಟೋಗಿರೋರು ನೋಡ್ಬೇಡಿ, ಬೆಳೆಯವರು ನೋಡಿ ಅವ್ರು ಹೆಂಗೆ ಬೆಳೀತಾ ಇದ್ದಾರೆ ಅಂತ. ಮಂಗ ಸ್ವಲ್ಪ ತಿಂದ್ರೆ ತಿನ್ಲಿ, ಬಟ್ ಆಗಿನ ಕೂಡ ನೀವು ಇದನ್ನ ಬೆಳೆಸ್ಕೋಬಹುದು. ಇನ್ನೊಂದು ಹೇಳ್ತೀನಿ ನಾನು, ಒಂದು ಪರಿಚಯಕ್ಕಂತ ಇಲ್ಲಿಂದ ಕರುಬಾಳೆ ಅಂತಾರಲ್ವಾ ನೀವು ಮಲ್ನಾಡು ಭಾಗ ಅಂತ, ಆ ಕರುಬಾಳೆನ ಇಲ್ಲಿಂದ ಹೋಗಿ ಏರ್ಕಾಡು ಅಲ್ಲಿ ಒಂದು ಇದೆ, ಅಲ್ಲಿನೂ ಮಲ್ನಾಡು ಬಾಳೆ ಇದೆ, ಅದು ಲಾಡಂ ಬಾಳೆ ಅಂತ ಹೇಳೋದು. ಅಲ್ಲಿ 80 ರುಪೀಸ್ ಅಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ, ರೈತರಿಂದ ಅವ್ರು ತಗೊಳ್ಳದೆ 60 ರುಪೀಸ್, ತುಂಬ ಚೆನ್ನಾಗಿರುತ್ತೆ. ನಾನು ಈ ಬಾಳೆನ ಕೊಟ್ಟೆ ಅವ್ರಿಗು ಇಲ್ಲಿಂದ ತಗೊಂಡು ಹೋಗಿ ತಿನ್ಬಿಟ್ಟು, ಇದು ಏನಪ್ಪ ಇದು ನಮ್ಗಿಂತ ಚೆನ್ನಾಗಿದೆ ಅಂತರು. ಬಟ್ ನಾನು ಆವಾಗ ಹೇಳಿದೆ ಇದನ್ನ ರೇಟ್ ಇಲ್ಲಿ 40 ರೂಪಾಯಿನ ಇಲ್ಲ, ಯಾವುದೇ ಕಾರಣಕ್ಕಂತ ಗೊತ್ತಿಲ್ಲ, ಫುಟ್ ಬಾಳೆನೆ ಹಾಕ್ತಾರೆ, ಬಟ್ ಆದ್ರೂ ಕರು ಬಾಳೆನೆ ಇಲ್ಲಿ ಬೆಳೀತಾ ಇಲ್ಲ, ಮನೆಯಲ್ಲಿ ದಿವಸ ತಿನ್ನೋದು ಕರು ಬಾಳೆ ಮಾತ್ರನೇ. ಅಲ್ಲಿ ನನ್ಗೆ ಮುಡಿಗೆರೆನೇ ಮನೆ ಇರೋದು, ಮುಡಿಗೆರೆಯಲ್ಲಿ ನನ್ಗೆ ಸಿಗ್ತಾ ಇದೆ ಕರು ಬಾಳೆ. ಅಷ್ಟು ಟೇಸ್ಟ್ ಇದೆ, ಅಷ್ಟು ನ್ಯೂಟ್ರಿಯನ್ ನನ್ಗೆ ಕಾಣ್ತಾ ಇದೆ. ನೀವು ಅಂದ್ರೆ ನಮ್ಕಂತ ಇರೋದನ್ನ ನೀವು ಬಿಟ್ಬಿಡ ಬೇಡ, ಬಾಳೆ ತಿನ್ನುವಾಗ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅದೇ ತರ ಒಂದೊಂದು ವಾತಾವರಣಕ್ಕೆ ಒಂದೊಂದು ಮಲ್ನಾಡು ಬಾಳೆ ಬರ್ತಾ ಇದೆ. ಅದೇ ತರ ಪಳನಿಸಿನಲ್ಲಿ ನಾನು ಸುಮಾರು ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ಈ ಪಳನಿ ದೇವಸ್ಥಾನದಲ್ಲಿಲ್ವಾ, ಅಲ್ಲಿ ಪಂಜಾಮರದ ಅಂತ ಒಂದು ಸ್ವೀಟ್ ಮಾಡ್ತಾರೆ ಪ್ರಸಾದ, ಆ ಪ್ರಸಾದದಲ್ಲಿ ಹಾಕದ ಒಂದು ಬಾಳೆ ವಿರೂಪಾಕ್ಷಿ ಸಿರಿಮಲೆ ಬನಾನ ಅಂತ ಬರ್ತಾ ಇದೆ, ಅದನ್ನ ಬೆಳೀತಾ ಇದ್ದಾರೆ, ಅದು ಬೇರೆ ಕಡೆ ಬರ್ತಾ ಇಲ್ಲ. ಅದೇ ತರ ಈ ಏಕಾಡು ಬಿಟ್ಟ ಮೇಲೆ ಕೊಲ್ಲಿಮಲೆ ಅಂತ ಬರ್ತಾ ಇದೆ, ಅಲ್ಲಿ ನವರಂ ಅಂತ ಒಂದು ಬಾಳೆ ಬರ್ತಾ ಇದೆ, ಅದು ಅಂದೊಂದು ಆ ಸಾಯಿಲ್ಗಂತ ಒಂದು ಪ್ರತಿಯೋಗ ಮಲ್ನಾಡು ಬಾಳೆ. ನಮ್ಕಿಂತ ಇರೋದು ಕರು ಬಾಳೆ, ಅದನ್ನ ಬಿಟ್ಬಿಡ್ಬೇಡ, ದಯವಿಟ್ಟು ನೀವು ಅದನ್ನ ಕಲ್ಟಿವೇಟ್ ಮಾಡಿ ನಿಮ್ಗೂ ಉಪಯೋಗ ಮಾಡ್ಕೊಳ್ಳಿ. ಇನ್ನು ಏನೇನೋ ನಾವು ಹಣ್ಣು ಮರಗಳು ಬೆಳೆಸ್ಕೊಳ್ಬಹುದು. ಈಗ ನಾನು ಅಲ್ಲಿ ಹೋಗುವಾಗ ಒಂದು ನಿಡಿಗೆರೆ ಅಂತ ಶುಕ್ರವಾರ ಸಂಜೆ ಹತ್ರ ಹೋಗಿದ್ದು, ಸುಮಾರು ಹಣ್ಣುಗಳು ಇಲ್ಲಿ ಇದ್ದಿತ್ತು. ಏನಪ್ಪ ಇದು ಏನ್ ಮಾಡ್ತಾ ಸರ್, ಇದು ನಾವು ಏನ್ ಮಾಡಿಲ್ಲ ಸರ್, ಇದು ನಾವು ಇದಕ್ಕೆ ಹಾಕ್ತೀವಿ ಅದಕ್ಕೆ ಹಾಕ್ತೀವಿ ಅಂತರು. ಮತ್ತೆ ಏನು ನಿಮ್ಗೆ ಉಪಯೋಗ ಇಲ್ಲ ಅಂತ, ಇಲ್ಲ ಸರ್ ಒಬ್ರು ಬರ್ತಾರೆ, ಒಬ್ರು ಮಾತ್ರ ಕೊಟ್ರೆ ಸಾಕಾಗಿಲ್ಲ, ನನಗೊಂದು ಮಿನಿಮಮ್ 100 ಕೆಜಿ ಅಂದ್ರೆ ತಗೊಳ್ತೀನಿ, 60 ರೂಪಾಯಿ ಅಂತ ತಗೊಳ್ತೀನಿ. ಏನಪ್ಪ ಅಂದ್ರೆ ಹುಳಿಕಾಯಿ ಅಂತರು, ಅವ್ರಿಗೆ ಹೆಸರನ್ನು ಗೊತ್ತಾಗಿಲ್ಲ, ಬಟ್ ಅದು ಹುಳಿಕಾಯಿ ಅಲ್ಲ, ಪ್ಯಾಸನ್ ಫ್ರೂಟ್, ಹೈಲಿ ನ್ಯೂಟ್ರಿಯಂಟ್ ಜ್ಯೂಸ್ ತರ ಫ್ರೂಟ್ ಒಂದು. ಇನ್ನೊಂದು ಅದು ಆರೋಗ್ಯದಂತ ಪ್ರೆಸರ್ ಇದೆಲ್ಲ ಬ್ಲಡ್ ಪ್ರೆಸರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ನ್ಯಾಚುರಲ್ ವೈಲ್ ಇರೋದು ಒಂದು ಮೆಡಿಸಿನ್ ಅದು. ಬಟ್ ನಾವು ಅದನ್ನ ಅವ್ರಿಗೆ ಹೆಸರೇ ಗೊತ್ತಾಗಿಲ್ಲ, ಹುಳಿಕಾಯಿ ಅಂತಾರೆ. ಸೊ ಅದೇ ತರ ನಾವು ಕ್ಲೈಮೇಟ್ ನಮ್ ವಾತಾವರಣದಲ್ಲಿ ಬೆಳೆಯೋದ್ರೆ ಸುಮಾರು ಗಿಡಗಳಿದೆ, ಬಟ್ ನೀವು ಎಲ್ಲ ಬೆಳಿಬೇಕಂತ ನಾನು ಹೇಳಿಲ್ಲ. ನಿಮ್ಗೆ ಏನಾಗುತ್ತೋ, ನಿಮ್ ತೋಟ ಕಂಡೀಷನ್ ಅಲ್ಲಿ ಏನಾಗುತ್ತೋ, ಸ್ವಲ್ಪ ತಣ್ಣಗಾದ್ರೆ ಮಂಗೂಸ್ತಿನ ಟ್ರೈ ಮಾಡಬಹುದು, ಯಾಕಂದ್ರೆ ಒಂದು ಗಿಡನೇ 600 ರೂಪಾಯಿ ಅದು. ಮತ್ತೆ ಲಿಚಿ ಇದೆ, ಲಿಚಿ ಅಂದ್ರೆ ಒಂದು 8-9 ವರ್ಷ ನಾವು ಕಾಯ್ಬೇಕು, ಬರೇ ಇಲ್ಲ ಅಂತ ಇಲ್ಲ. ಸಕಲೇಶ್ಪುರನಲ್ಲಿ ಮಡ್ಸಾಗರ್ ಹತ್ರನೇ ನಮ್ಮ IBC ಮಡ್ಸಾಗರ ಎಸ್ಟೇಟ್ ಅಂತ ಒಂದು ಡಿವಿಷನ್ ಇದೆ, ಅಲ್ಲಿ ನಾನು ನೋಡಿದೆ ಈ ವರ್ಷ 9ನೇ ವರ್ಷ ಅಂತ ಹೇಳಿದ್ರು, ಮಿನಿಮಮ್ ಒಂದು 200 ಕೆಜಿ ಬರಬಹುದು ಹಣ್ಣು. ಇದೇ ತರ ನೀವು ಬೇಕಷ್ಟು ಗಿಡಗಳ ಬೆಳೆಸ್ಕೊಳ್ಬಹುದು. ಅದಕ್ಕೆ ನೆರಳಿನ 70 ಭಾಗ ಇಟ್ಕೊಳ್ಳಿ, 70 ಭಾಗ ಯಾವ್ದು ಗಿಡ ಹಾಕೊಳ್ಬಹುದು ಅಂತ ನೀವೇ ಯೋಚನೆ ಮಾಡಿ ಹಾಕೊಳ್ಳಿ. ಈಗ ನಮ್ದು ಮಣ್ಣು ನಿರ್ವಹಣೆ ಬಗ್ಗೆ ಮಾತಾಡುವಾಗ ಲೈಮಿಂಗ್ ಬಗ್ಗೆ ಹೇಳಿದ್ರು. ಈ ಲೈಮಿಂಗ್ ಅಂತ ಏನು, ಲೈಮಿಂಗ್ ಮಾಡುವಾಗ ಏನಾಗುತ್ತೆ ನೀವು ಫಸ್ಟ್ ಅದನ್ನು ತಿಳಿಸ್ಕೊಳ್ಬೇಕು. ನೀವು ಲೈಮಿಂಗ್ ಹಾಕಿದ್ರೆ ಮಣ್ಣು ಮೃದುವಾಗುತ್ತೆ, ಮೆದುವಾಗುತ್ತೆ, ನಿಮ್ಮ ಮಣ್ಣಂತ ಪೋಷಕಾಂಶ ಗಿಡಗಳಿಗೂ ಸಿಕ್ಕದಂಗ ಆಗುತ್ತೆ. ಅದೇನ ಸರ್ ಲೈಮಿಂಗ್ ಮಾಡಿದ್ರೆ ಅದ್ರ ಹಂಗೆ ಆಗುತ್ತೆ ಅಂದ್ರೆ, ಈ ಮಣ್ಣಲ್ಲಿ ಈ ರಸಸಾರ ಕಡಿಮೆ ಆಗಿ ಅದೇ ಹುಳಿ ಆಗುತ್ತೆ ಅಲ್ವಾ, ಆ ಟೈಮ್ನಲ್ಲಿ ಅಲ್ಯೂಮಿನಿಯಂ ಜಾಸ್ತಿ ಆಗಿಬಿಟ್ಟು ನೀವು ಯಾವುದು ಗೊಬ್ಬರ ಹಾಕಿದ್ರೋ ಅದನ್ನೇ ಗಿಡ ತಗೊಳ್ಳದಂಗ ಇರಲಿಲ್ಲ. ಅದಕ್ಕೆ ನಾವು ಲೈಮಿಂಗ್ ಮಾಡುವಾಗ ಅದಕ್ಕೆ ಅಲ್ಯೂಮಿನಿಯಂ ಎಲ್ಲ ಕಾಲ್ಸಿಯಂ ಆಗಿ ಕನ್ವರ್ಟ್ ಆಗಿ ನಿಮ್ಗೆ ಗೊಡ ತಗೊಳ್ಳದಂಗ ಯಾವುದೋ ಗೊಬ್ಬರನ ತಗೊಳ್ಳದಂಗ ಅದು ಚೇಂಜ್ ಮಾಡಿ ಕೊಡುತ್ತೆ. ಮತ್ತೆ ನಿಮ್ಮ ಜೀವಿಗಳು ಉಪಕಾರ, ಜೀವಿಗಳು ಲೈಮಿಂಗ್ ಆಗುವಾಗ ಜಾಸ್ತಿ ಆಗುತ್ತೆ. ಈ ಪಿ ಮೊಬೈಲ್ ಯಾಕೆ ಯಾವುದೇ ಕಾರಣಕ್ಕಂತ ನಾವು ಕೊಟ್ಟಿರೋ ಫಾಸ್ಫರಸ್ ನ ಗಿಡ ಫುಲ್ ತಗೊಳಕ್ ಆಗಲ್ಲ, ಅದು ಜಾಸ್ತಿ ಫಿಕ್ಸ್ ಆಗುತ್ತೆ ಹೋಗಿ. ಸೊ ಅದನ್ನ ಮೊಬಲೈಸ್ ಮಾಡಿ ಗಿಡ ತಗೊಳ್ಳದಂಗ ಚೇಂಜ್ ಮಾಡಿ ಕೊಡುತ್ತೆ ಈ ಲೈಮು. ಸರಿ, ಈ ಲೈಮಿಂಗ್ ಎತ್ತರ ಯಾವ್ದು ಕಾರಣಕ್ಕಂತ ಈ ಮಣ್ಣು ಹುಳಿ ಆಗುತ್ತೆ ಅಂತ ನೀವು ಅದನ್ನ ತರಿಸ್ಕೊಳ್ಬೇಕು. ಏನಕ್ಕಂದ್ರೆ ಒಂದು ಲೀಚಿಂಗ್, ಮಳೆ ಜಾಸ್ತಿ ಆಗಿ ಕುಚ್ಕೊಂಡು ಹೋಗಿ ಗೊಬ್ಬರ ಕಡಿಮೆ ಆಗುತ್ತೆ. ಮತ್ತೆ ಗಿಡಗಳು ತಗೊಳ್ತಾ ಇರ್ತಲ್ಲ, ನೀವು ಏನು ಪರಿಶೋಧನೆ ಮಾಡಿಲ್ಲ, ಗಿಡಗಳು ತಗೊಳ್ತಾ ಇರುತ್ತೆ, ಒಂದೇ ಒಂದು ಟೈಪ್ ಆಫ್ ನ್ಯೂಟ್ರಿಯನ್ ತಗೊಳ್ತಾ ಇರುತ್ತೆ, ಬೇರೆ ನ್ಯೂಟ್ರಿಯನ್ ಎಲ್ಲ ಲಾಸ್ ಆಗುವಾಗ ಒಂದು ಇಂಬ್ಯಾಲೆನ್ಸ್ ಆಗಿ ಇದು ಆಗುತ್ತೆ. ಮತ್ತೆ ಜೀವಿಗಳು ಕಡಿಮೆ ಆಗಿಬಿಡುತ್ತೆ. ನಾನು ಹೇಳಿದೆಲ್ವಾ, ಉಪಕಾರ ಜೀವಿಗಳು ಕಡಿಮೆ ಆಗಿ ಅಪಕಾರಗಳ ಜೀವಿಗಳು ಜಾಸ್ತಿ ಆಗುವಾಗ ನಿಮ್ಗೆ ಸ್ವಲ್ಪ ಏಟಾಗುತ್ತೆ ಮಣ್ಣಿಂತ. ಅದಕ್ಕೆ ನ್ಯೂಟ್ರಿಯನ್ ಸಿಕ್ಕಿಲ್ಲ, ಗಿಡಗಳ ಮೇಲೆ ಏನೇನೋ ರೋಗ ಗಿಡಗಳು ಬಂದು ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ನೀವು ಸರಿ ಸರ್ ನಾನು ಏನು ಮಾಡಿಲ್ಲ, ಪ್ರತಿ ವರ್ಷ ಲೈಮ್ ಆಗ್ತಾ ಇರ್ತೀನಿ ಅಂತ ಹೇಳ್ಬೋದು. ಹಂಗೆ ಮಾಡಿದ್ರು ನೀವು ಜಾಸ್ತಿ ಸುಣ್ಣ ಹಾಕುವಾಗ ಈ ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತಾರೆ, ಅದು ಜಾಸ್ತಿ ಆಗ್ಬಿಡುತ್ತೆ. ಆವಾಗ ನಿಮ್ಮ ಮಣ್ಣು ಯಾವ ತರ ಆಗುತ್ತೆ ಗೊತ್ತಾ, ಮರುಳು ಅಂತಾರಲ್ವಾ, ಮರುಳು ಅಂತ ಏನಾದ್ರೂ ಬೆಳೆಯಕ್ಕಾಗುತ್ತಾ, ಆವಾಗ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಮಣ್ಣು ಪರಿಶೋಧನೆ ಮಾಡಿ ಎಷ್ಟು ಬೇಕೋ ಅಷ್ಟು ಬೇಕು ಮಾತ್ರ ನೀವು ಸುಣ್ಣ ಹಾಕಿ ಅಂತ ಹೇಳೋದು. ನಾರ್ಮಲ್ ಆಗಿ ಈ 5.9 ಕೆಳಗಡೆ ಇರೋದಕ್ಕೆ ಮಾತ್ರ ನೀವು ಸುಣ್ಣ ಹೋಗಿ ಅಂತ ಹೇಳೋದು. 5.9 ಅಂತ 5.6 ಬರೇ ಕಾಲ್ ಟನ್ನು 250 ಕೆಜಿ ಸಾಕು, ಮತ್ತೆ 5.2 ಬರೇ ಅರ್ಧ ಟನ್ ಸಾಕು, ಅದು ಕೆಳಗಡೆ ಹೋಗುವಾಗನೇ ನಮ್ಗೆ 1 ಟನ್ 1.5 ಟನ್ನೇ ಆ ತರ ನಮ್ಗೆ ರಿಕ್ವೈರ್ಮೆಂಟ್ ಕಾಫಿಗೂ ಬೇಕಾಗುತ್ತೆ. ಸರಿ, ಈ ಮಣ್ಣು ಪರಿಶೋಧನೆ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಇದನ್ನ ನಾವು ತಿಳಿಸ್ಕೊಳ್ಬೇಕು. ಈ ಮಣ್ಣು ಪರಿಶೋಧನೆ ಮಾಡಿದ್ರೆ ಮಣ್ಣು ಎಲ್ಲಿಂದ ತೆಗೆಯದಂತ ವಸ್ತುವು ಅರ್ಥ ಆಯ್ಕೊಳ್ಳಿ. ಮಣ್ಣು ಈಗ ನಾವು ತೋಟ ಒಳಗಡೆ ತೆಗಿತಾ ಇದ್ದೀವಿ, ನಿಮ್ಗೆ ಒಂದು 5 ಎಕರೆ ತೋಟ ಇದೆ ಅಂತ ಇಟ್ಕೊಳ್ಳಿ. ಸೊ 5 ಎಕರೆಗೆ 1 ಸಾಂಬಲ್ ಸಾಕು, ಬಟ್ ಒಂದು ಸಾಂಬಲ್ ಅಂದ್ರೆ ನೀವು ಒಂದು ಜಾಗನಲ್ಲಿ ತೆಗಿಬಾರದು ಮಣ್ಣನ್ನ, ಒಂದು ಸಾಂಬಲ್ಗೆ ಮಿನಿಮಮ್ 8 ರಿಂದ 10 ಜಾಗ ಅಂತ ತೆಗಿಬೇಕು. ಸರ್, 5 ಎಕರೆಗೆ 1 ಸಾಂಬಲ್ ಸಾಕಂದ್ರೆ ನನ್ನ ತೋಟ ಸ್ವಲ್ಪ ಡಿಫರೆಂಟ್ ಕಾಣ್ತಾ ಇದೆ. ಡಿಫರೆಂಟ್ ಅಂತ ಏನು, ನಾನು ಒಂದು ಕರೆ ಅರೇಬಿಕಾ ಬೆಳೀತಾ ಇದ್ದೀನಿ ಒಂದು 2 ಎಕರೆನಲ್ಲಿ, ಒಂದು ಕರೆ 3 ಎಕರೆನಲ್ಲಿ ರೋಬಸ್ಟಾ ಬೆಳೀತಾ ಇದ್ದೀನಿ. ಹಂಗಂದ್ರೆ ನಾವು ಬೇರೆ ಬೇರೆ ಸಾಂಬಲ್ ತೆಗಿಬೇಕು. ಯಾಕಂದ್ರೆ ನಾವು ಹೇಳ್ತೀವಲ್ವಾ ಯಾವ ಕಾರಣದ ಮಣ್ಣು ಉಳಿಯಾಗುತ್ತೆ ಅಂತ, ಗಿಡ ಗೊಬ್ಬರ ತಗೊಳದ ಮೇಲೇನು ಆಗುತ್ತೆ. ಸೊ ರೋಬಸ್ಟ ಒಂಥರ ಗೊಬ್ಬರ ತಿಂತಾ ಇರುತ್ತೆ, ಅರಬಿಗ ಒಂಥರ ತಿಂತಾ ಇರುತ್ತೆ, ಅದಕ್ಕೆ ನಾವು ಬೇರೆ ಬೇರೆ ಸಾಂಬಲ್ ತೆಗಿಬೇಕು. ಸರ್, ನಂದು ಮಣ್ಣಿಂದ ಬಣ್ಣ ಬೇರೆ ಬೇರೆ ಇದೆ, ಸೊ ಆವಾಗ ಒಂದೇ ತರ ಬಣ್ಣ ಇರೋ ಸಾಂಬಲ್ ತೆಗಿಬೇಕು, ಬೇರೆ ಬಣ್ಣ ಇರೋದನ್ನ ಇನ್ನೊಂದು ಸಾಂಬಲ್ ತೆಗಿಬೇಕು. ಮೂರನೇ ವಿಷಯ, ಸರ್ ನಂದು ಜಾಗ ಒಂದು 3 ಎಕರೆ ಸ್ವಲ್ಪ ಏರಿ ಇದೆ, ಒಂದು 3 ಎಕರೆ ಮಾಮೂಲಿ ಇದೆ ಅಂದ್ರೆ ಬೇರೆ ಬೇರೆ ಸಾಂಬಲ್ ಆವಾಗ ತೆಗಿಬೇಕು. ಒಂದೇ ಟೈಪ್ ಅಂದ್ರೆ ನೀವು ಒಂದು ಸಾಂಬಲ್ ಸಾಕು 5 ಎಕರೆ ಬರೇ, ಬಟ್ 5 ಎಕರೆ ಮೇಲೆ ಇರೋರು ಖಂಡಿತ ಬೇರೆ ಬೇರೆ ಸಾಂಬಲ್ನ ತೆಗಿಬೇಕು. ಅಂದ್ರೆ ನೀವು ಯಾವ ಪಟ್ಟೆ ಅಂತ ಲಕ ಮಾಡಿ ತೆಗಿಬೇಕು. ಇದುವರೆಗೂ ಭಾರತೀಯ ಕಾಫಿ ಮಂಡಳಿಯ ಹಾಸನ ಘಟಕ ಇತ್ತೀಚೆಗೆ ಬೇಲೂರು ತಾಲೂಕಿನ ತೊಳಲು ಗ್ರಾಮದಲ್ಲಿ ಆಯೋಜಿಸಿದ್ದ ಕಾಫಿ ತೋಟಗಳ ನಿರ್ವಹಣೆ ಕುರಿತ ಕಾರ್ಯಾಗಾರದ ಆಯ್ದ ಅಂತಿಮ ಭಾಗ ಆಲಿಸಿದ್ರಿ. ಭಾಗವಹಿಸಿದ್ದವರು ಆರ್ ಸಕ್ತಿ, ಹಿರಿಯ ಸಂಪರ್ಕ ಅಧಿಕಾರಿ ಕಾಫಿ ಮಂಡಳಿ ಸಕಲೇಶಪುರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಶ್ರೀ ರಾಘವೇಂದ್ರ ಕಾಫಿ ಮಲೆನಾಡಿನ ಗಿರಿಶ್ರೇಣಿಯ ನೈಸರ್ಗಿಕ ಸ್ವಾದವುಳ್ಳ ಉತ್ತಮ ಗುಣಮಟ್ಟದ ಫಿಲ್ಟರ್ ಕಾಫಿ ಅಂದ್ರೆ ಅದು ಶ್ರೀ ರಾಘವೇಂದ್ರ ಕಾಫಿ. ಬೇಲೂರಿನಾದ್ಯಂತ ಮನೆ ಮಾತಾಗಿರುವ ಶ್ರೀ ರಾಘವೇಂದ್ರ ಕಾಫಿ ಈಗ ದೇಶದೆಲ್ಲೆಡೆ ಲಭ್ಯ. ನಮ್ಮ ಉತ್ಕೃಷ್ಟವಾದ ತಾಜಾ ಕಾಫಿ ಪುಡಿಯನ್ನು ನಿಮ್ಮ ಮನೆ ಬಾಗಿಲಿನಲ್ಲಿ ಪಡೆಯಲು ಈ ಕೂಡಲೇ 7483166118 ಗೆ ವಾಟ್ಸ್ಆಪ್ ಅಥವಾ ಕರೆ ಮಾಡಿ. ವಿಳಾಸ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್, ಆಪೋಸಿಟ್ KSRTC ಬಸ್ ಸ್ಟ್ಯಾಂಡ್, ಬೇಲೂರು. ಕಮಲ, ಏನ್ ಮನೆ ಕತೆ ಈ ಪ್ಯಾಡ್ ಏನ್ ಹಾಕಿ ಟೀಚರ್? ಮುಟ್ಟಾದ ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ